ನಿನ್ನಕ್ಕ ಅಲ್ಲ ಕಣಕ, ಈಟೊಂದ್ ದಿನ ಆಯ್ತು, ಎಲ್ಲೋಗ್ಬಿಟ್ಟೆ, ಏನ್ ಕಾಣ್ತಾನೆ ಇಲ್ವಲ್ಲ? ಏ ಪೇಟೆಗ್ ಹೋಗಿದ್ದೆ, ನಮ್ ಚಿಕ್ಕಮ್ಮನ್ ಮನೆಗ್ ಹೋಗಿದ್ದೆ ಕಣಪ್ಪ. ಅಲ್ಲೊಸಿ ಇದ್ದು ಡಿಜಿಟಲ್ ಮೀನಕ್ಕ ಡಿಜಿಟಲ್ ಮೀನಕ್ಕ ಅಂತ ನೀನು ಅಣ್ಣಯ್ಯ ಹೇಳಿದ್ದೆ ಹೇಳಿದ್ದು. ಅದಕ್ಕೆ ಒಂಚೂರು ಎಲ್ಲ ಪೇಟೆಲಿ ಅಲ್ಲಿಗೆ ತರಕಾರಿ ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ. ಈ ಜುಲೈ ಆಗಸ್ಟ್ ಅಲ್ಲಿ ಪೇಟೆಲಿ ತರಕಾರಿ ರೇಟ್ ಒಸಿ ಜಾಸ್ತಿ ಅನ್ಕೊಂಡಿದ್ಯಾ? ಹಾ, ಸಿಕ್ಕಾಬಟ್ಟೆ ರೇಟು. ಅದನ್ನೇ ಅನ್ಕೋತಾ ಇದ್ದೆ. ಊರಿಗೆ ಹೋದ ತಕ್ಷಣ ಅಣ್ಣಯ್ಯನ ಮನೆಗೆ ಹೋಗಿ ಈ ತಿಂಗಳಲ್ಲಿ ಏನೇನು ತರಕಾರಿ ಬೆಳಿಬಹುದು, ಏನೇನ್ ಕತೆ, ಮತ್ ಸರ್ಕಾರ ಸವಲತ್ತುಗಳೇನೇನು ಅದೆಲ್ಲ ಒಂಚೂರು ತಿಳ್ಕೊಳ್ಳೋಣ ಅಂತ. ನಿಮ್ಮಿಬ್ರು ನೋಡ್ದಲ್ಲೇ ನಂಗೂ ಹಸಿ ಬೇಜಾರಾಗಿಲ್ಲ. ಅಲ್ಲ, ಈ ಪುನರಾಸಿ ಮಳೆ ಬರಕ್ ಶುರುವಾಗಿ ಮನೆಯಿಂದ ಯಾರು ಹೊರಕೆ ಕಡಿತಾ ಇಲ್ವಲ್ಲ, ಬಾಯಿಲಿ ಒಂದ್ ಹೆಜ್ಜೆ ಅಣ್ಣನ ಮನೆ ಕಡೆಗೆ ಹೋಗಿ ಬರೋಣ. ನಡಿ ಮತ್ತೆ. ಅವನು ಮನೆಯಿಂದ ಆಚೆನೆ ಬತ್ತಾ ಇಲ್ಲ ಅಂತ ಅನಿಸ್ತೈತಪ್ಪ, ಯಾಕೊಂದ್ ವಾರ ಆಯ್ತು ಅವ್ನು ನೋಡಿ. ನಿಂಗೂ ಸಿಕ್ಕಿಲ್ವಾ? ಓ ಅಣ್ಣ. ಓ ಶಂಕರಣ್ಣ. ಏ ಬಾರ ಅಣ್ಣ, ಹೊರಕೆ ಏನ್ ಮನೆ ಒಳಗಡೆ ಕೂತ್ಕೊಬಿಟ್ಟಲ್ಲ, ಮಳೆ ಈ ಪಟ್ಟಿ ಬತ್ತೈತೆ ಅಂತ ಗೊತ್ತಿದ್ದು ನೀನ್ ಒಳಗಡೆ ಕೂತಿದ್ಯಲ್ಲ. ಏನಪ್ಪ ಇವತ್ ನೆನಪ್ ಮಾಡ್ಕೊಂಡ್ ಬಂದಿದ್ಯಲ್ಲ ನೀನು? ಅಲ್ಲ, ನಾನು ಕಳ್ದವಾರ ಸಿಕ್ತಾಗ ನಿಂಗ್ ಒಂದ್ ಮಾತು ಹೇಳಿದೆ ಅಣ್ಣ. ನೋಡು, ಪುನರಾಸ ಮಳೆ ಬತ್ತದೆ, ಒಸಿ ಬರಕಲ್ಲ ಅಂತ ಅಂದೆ. ಹಂಗೆ ಬತ್ತೈತೆ, ಹಂಗಾಗಿ ಮಳೆ ಒಸಿ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಮನೆ ಹೊರಗೆ ಬಂದಿತ್ತಿಲ್ಲ. ನೀನು ಹೊರಗಡೆ ಏನ್ ಕಾಣ್ಲೇ ಇಲ್ಲ. ಏ ನಾನ್ ಮಳೆ ಬತ್ತೈತಲ್ಲ, ಹೆಂಗ್ ಹೊರಗೆ ಬರೋದಪ್ಪ? ಹೊರಗ್ ಬಂದು ಏನ್ ಮಾಡೋದು ಈ ಮಳೆಲಿ? ಅಲ್ಲ, ಪೇಟೆ ಕಡೆಗೂ ಏನ್ ಹೋಗಿಲ್ಲ ಅಂತೀನಿ. ಎಲ್ಲೂ ಅಡ್ಡಾಡಿಲ್ಲ ನಾನು. ಯಾಕೆ ಅಂತ ಅಂದ್ರೆ, ಯಾಕೋ ಈ ಶೀತ್ಕೊಕ್ಕನೆ ಏನೋ ಈ ಸೊಂಟ ಬೇರೆ ಹಿಡ್ಕೊಂಡಂಗ ಆಗ್ಬಿಟ್ಟಿತ್ತ. ಏನ್ ಮಿಸ್ ಕಡಕ್ ಆಯ್ತಿರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಈ ಸ್ವಲ್ಪ ಪರವಾಗಿಲ್ಲ, ನೀನ್ ಬತ್ತಿಯಾ ತಿಕ್ಕಿಸ್ಕೊಳ್ಳೋಣ ಅಂತ ನೋಡಿದೆ ನಾನು. ನೀನ್ ತಿರುಗೇ ನೋಡಕ್ಲಪ್ಪ ನೀನು. ನೀನು ಆರೋಗ್ಯ ಕೆಡಿಸ್ಕೊಳ್ಳೋದು ಅಂತಂದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತೈತೆ. ಅದು ನಾನ್ ಕೆಡಿಸ್ಕೊಂಡಿಲ್ಲ, ಅದೇ ಹೇಳಿದ್ನಲ್ಲ, ಈ ವಾತಾವರಣ ಬದಲಾವಣೆ ಆಗ್ಲಾಗ ಅದು ಯಾಕಾಯ್ತದೆ ಅಂತ ಗೊತ್ತಿಲ್ಲ ಶಂಕರಣ್ಣ. ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಶುರು ಆಗ್ಬಿಟ್ಟೈತಪ್ಪ. ಒಂದ್ ಟೈಮ್ ಬತ್ತಾ ಇರ್ತದಂಗೆ. ಒಂದ್ ಎರಡು ದಿವಸ ಅದೇನು ಅಣ್ಣ ಸ್ವಲ್ಪ ಒಂದಿಷ್ಟು ರೆಸ್ಟ್ ಮಾಡ್ಲಿ ಅಂತ ಬರ್ತದೆ. ಇನ್ನೊಂದ್ ವಿಷಯ ಸಂಕ್ರಣ, ಅಣ್ಣಯ್ಯ ಮಾಮೂಲಂಗೆ ಎದ್ದಳದೆ 9 ಗಂಟೆಗೆ, ಈ ಪಾಟಿ ಮಳೆ, ಈ ಪಾಟಿ ತಂಡಿಲಿ, ಇನ್ನು ದಿಟ್ಟವಾಗ್ಲೂ ಎದ್ದ ಆಚೆ ಬರುತ್ತಾ? ಆಮೇಲೆ ಇನ್ನೊಂದೇನ್ ಗೊತ್ತಾ ಅಣ್ಣಯ್ಯ, ಸಿಕ್ಕಾಬಿಟ್ಟೆ ಕೆಲಸ ಮಾಡ್ಬಿಟ್ಟವನೆ. ಆಗ ಮಾಡಿದ್ನಲ್ಲ ಕೆಲ್ಸ, ಅಷ್ಟೊಂದ್ ದಂಡಿಸಿದ್ನಲ್ಲ ದೇಹವ, ನೋವೆಲ್ಲ ಸಣ್ಣ ಕಾಣಿಸ್ಕತ್ತಿರ್ಬೇಕು ಅಂತ ನಂಗೆ ಅನಿಸ್ತೈತಪ್ಪ. ಶಂಕರಣ್ಣ, ಏನೋ ಅವಾಗೆಲ್ಲ ಈ ವಯಸ್ಸಿನಲ್ಲಿ ಮಾಡ್ಬಿಟ್ಟ ಏನು ಕಾಣಿಸ್ತಾ ಇರ್ಲಿಲ್ಲ. ನೆಗಿ ಅಂದ್ರೆ ನೆಗಿವೆ, ಹಾರು ಅಂದ್ರೆ ಹಾರಿವೆ, ಕೊಚ್ಚು ಅಂದ್ರೆ ಕೊಚ್ಚಿವೆ, ಇವೆಲ್ಲ ಮಾಡಿ ಮಾಡಿ ಅದಕ್ಕೆ ಸ್ವಲ್ಪ ಈ ಭಂಗ ಮಾಡುವಾಗ ಒಂಚೂರು ನಿಗುವಾಗೆ ಮಾಡ್ಬೇಕು. ಯಾವಾಗ ಈಗ ನನ್ನ ಮೈನಲ್ಲಿ ರಟ್ಟೆಲಿ ಶಕ್ತಿ ಐತೆ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಅದನ್ನ ಹೇಳ್ತಾರಲ್ಲ, ಮೈಯಲ್ಲಿ ಶಕ್ತಿ ಐತೆ ಅಂತ ನೋಡು, ಬಂಡೆ ಗುದ್ಬಾರ್ದು ಅಂತ. ಅದ್ ನೋಡ್ ಹಿರಿಯರು ಹೇಳಿದ ಮಾತೆಲ್ಲ ನಾವು ಅವಾಗ ಅವಾಗ ನೆನ್ಪಿಟ್ಕೊಂಡು ಪಾಲಿಸ್ತಾ ಇರ್ಬೇಕು. ಏನೋ ಅವಾಗೆಲ್ಲ ಕೇಳ್ತಾ ಇದ್ರು ಮಾಡ್ತಾ ಇದ್ರು ಮಾಡ್ಬೇಕು ಅಂತ ಅನ್ಕೊಂಡು ನಾನು ಮಾಡಿ ಮಾಡಿ ಅದೇನ ಹಳೆ ನೋವೋ ಗೊತ್ತಿಲ್ಲ ಶಂಕರಣ್ಣ, ವಾತಾವರಣಕ್ಕೆ ಹಿಂಗಾಯ್ತೈತೋ ಗೊತ್ತಿಲ್ಲ. ಆಮೇಲೆ ಈಗ ಇತ್ತೀಚೆಗೆಲ್ಲ ಸ್ವಲ್ಪ ದಪ್ಪ ಬಿಟ್ನಲ್ಲಪ್ಪ ನಾನು, ಏನ್ ಕೆಲಸ ಮಾಡಕ್ ಆಯ್ತಾ ಇಲ್ಲ, ಮೈ ಬರ್ತಾ ಇಲ್ಲ, ಹಂಗ ಸ್ವಲ್ಪ ದಪ್ಪ ಬಿಟ್ನಲ್ಲ, ಅದು ಅಂತಲೂ ಗೊತ್ತಿಲ್ಲ, ಒಟ್ಟಿಗೆ ನೋವು ಅಂತೂ ಇದ್ದೇ ಐತೆ. ಅಂದ್ರೆ ನಾನೇನ್ ಅನ್ಕಂದೆ ಗೊತ್ತಾ ಅಣ್ಣ, ಈಗ ನೀನು ಆಗ ಜಾಸ್ತಿ ದುಡ್ದೆ ಸರಿ, ಅದಾದ್ಮೇಲೆ ಸ್ವಲ್ಪ ದಿನ ಈ ಕೊರೋನಾ ಟೈಮ್ ಅಲ್ಲೆಲ್ಲವ ಒಸಿ ರೆಸ್ಟ್ ಮಾಡ್ಬಿಟ್ಟೆ ನೋಡು, ಹಂಗಾಗಿ ಒಸಿ ಮೈ ಬಂತು. ಸಾಲದಕ್ಕೆ ಈಗೇನು ಆ ಗ್ಯಾಪ್ ಬಿಟ್ಟು ಮತ್ತೆ ಭಂಗ ಮಾಡಕ್ ಬಂದಲ್ಲ, ಅದು ಒಸಿ ಯಾಕೋ ಬೆನ್ನೊಯ್ತೈತೆ ಅಂತ ನಂಗೆ ಅನಿಸ್ತೈತೆ. ಏ ಕೊರೋನಾ ಟೈಮ್ ಅಲ್ಲಿ ನಾನಿಲ್ಲಿ ರೆಸ್ಟ್ ಮಾಡಿದೆ ಶಂಕರಣ್ಣ, ಮತ್ತೆ ಒಳ್ಳೇದಾಯ್ತಲ್ಲ ಅಂತ ಅನ್ಕೊಂಡು ಪೇಟೆ ಗಿಟೆ ಎಲ್ಲ ಸುತ್ತದ ಬಿಟ್ಬಿಟ್ಟು ಹೋಗ್ಬಿಟ್ಟು ಹೊಲ್ತಾ ಕೂರ್ತಾ ಇರ್ಲಿಲ್ಲ. ಅಲ್ಲ ಅಂದ್ರೆ ಬರೀ ಸುಮ್ ಕೂತ್ಕತ್ತಿದ್ದೆ, ಹಾಗೇನು ಜಾಸ್ತಿ ಭಂಗ ಮಾಡ್ಲಿಲ್ವಲ್ಲ. ಅಂದ್ರೆ ಎಷ್ಟಿರ್ತದ ಅಷ್ಟು ಮಾಡ್ತೀವಪ್ಪ, ಇವತ್ತು ಹರಗ್ಬೇಕು ಅಂದ್ರೆ ಹರಗ್ತೀವಿ, ನಾಳೆ ಉಳ್ಬೇಕು ಅಂದ್ರೆ ಉಳ್ತೀವಿ, ಮಣ್ಣು ಕೊಡ್ಬೇಕು ಅಂದ್ರೆ ಕೊಡ್ತೀವಿ. ದಿವಸ ಮಣ್ಣು ಕೊಡಕ್ ಹೋದ್ರೆ ಮಣ್ಣು ಬೀಳದಿರ್ಲಿ, ಅಲ್ಲ ನಮ್ ಕೈಯ ಬಿದ್ದೋಯ್ತಾಗ ಇರ್ಲಿ. ಈಗ ಮೀನಕ್ಕೂ ಕರ್ಕೊಂಡ್ ಬಂದ್ ಒಳ್ಳೇದಾಯ್ತು ಶಂಕರಣ್ಣ, ನಾನುವೇ ಮೀನಕ್ ಬರಲಿಲ್ಲ ಬಾರಿ ದಿವಸ ಆಯ್ತಲ್ಲ ಬ್ಯಾಂಕಿನ ಕಡೆಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಒಂದ್ ಎರಡು ಮೂರು ಒಳ್ಳೆ ವಿಷಯಗಳ ಹೇಳ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ನಾನು. ಈ ಶಂಕರಣ್ ಬೇರೆ ಬರ್ಲಿಲ್ಲ ಯಾಕೋ ಕಣೆ ಅಂತ ಅನ್ಕೊಂಡು ಈ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಆ ಫೋನ್ ಎಲ್ಲ ಅದ್ ಏನೇನೋ ಬರ್ತದಪ್ಪ, ಸರಿಯಾಗಿ ಕನೆಕ್ಟ್ ಆಗ್ಲಿಲ್ಲ, ನೆಟ್ವರ್ಕ್ ಇರಲ್ಲ. ಏನ್ ಗೊತ್ತಾ, ಫೋನ್ ಏನಾದ್ರು ಮಾಡ್ಬಿಟ್ರೆ ಬರೀ ಫೋನ್ ಅಲ್ಲೇ ಮಾತು ಮುಗ್ದೋಯ್ತದೆ, ಎದ್ರು ಬದ್ರು ಸಿಕ್ಕಿ ಮಕ್ಕ ಮಕ್ಕ ನೋಡ್ಕೊಂಡು ಮಾತಾಡಕ್ ಹಕ್ಕಲ್ವಲ್ಲ, ಅದಕ್ಕೂ ಒಂಥರ ಅನಿಸ್ತದಪ್ಪ. ಹಿಂಗ ಖುಷಿನೇ ಚಂದ, ಕರ್ಸ್ಕೊಳಕಾರುವೆ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಫೋನ್. ಒಂದ್ಸರಿ ಹೇಳಿದ್ರು ದುಡ್ಡಿಲ್ಲ, ದುಡ್ಡು ತುಂಬಿಸಿ ಬಿರ್ನೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಹೇಳಿದ್ರು. ಎರಡನೇ ಸರಿಯ ಅವನೇನೋ ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಅವನೇ ಅಂತ ಅಂತ ದೇಶ ಬಿಟ್ಟು ಕಳ್ಸೈತ್ ನನ್ನವ ಅಂತ ಅಂದ್ರು. ಮೂರನೇ ಸರಿಯ ನೀವು ಕರೆ ಮಾಡಿರುವ ಚಂದಾದಾರರು ಸಿಗ್ತಾ ಇಲ್ಲ ಅಂತ ಅಂದ್ರು. ಅದಕ್ಕೆ ಇವನ್ ಯಾಕೋ ಔಟ್ ಆಫ್ ಕವರೇಜ್ ಏರಿಯಾ ಆಗ್ಬಿಟ್ಟವ್ನ ಇವನು, ನೆಟ್ವರ್ಕ್ ಒಳಗಡೆ ಇಲ್ಲ, ನನ್ ನೆಟ್ವರ್ಕ್ ಅಲ್ಲೂ ಇಲ್ಲ, ಮೊಬೈಲ್ ನೆಟ್ವರ್ಕ್ ಅಲ್ಲೂ ಇಲ್ಲ ಅಂತ ಅನ್ಕೊಂಡು ನೋಡೋಣ ಅದು ಯಾವಾಗ ಬರ್ತಾನೋ ಬರ್ಲಿ, ಬರ್ದಂಗೆ ಇದ್ಬಿಡ್ತಾನ. ಅಲ್ಲ ನಿನ್ನ ನೋಡ್ದೆ, ನಿನ್ನ ಮಾತಾಡಿಸ್ದೆ, ನಿನ್ನ ಹತ್ರ ವಿಚಾರಗಳು ಹಂಚ್ಕೊಳ್ದೆ ಇರಕಾಯ್ತದಣ್ಣ. ಮತ್ತೆ ಅದು ನೋಡಿಗ ಬಾರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೇಕಾಗಿರೋ ವಿಷಯ, ಒಂದು ಬೆಳೆಬಿಂಬದು ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಈ ಮೀನಕ್ಕ ಬೇರೆ ಬರ್ಲಿಲ್ವಾ, ಅವಳ್ ಬಿಟ್ಟು ನಾವ್ ಹೆಂಗ ಹೋಗೋಣ ಬ್ಯಾಂಕ್? ಅಲ್ಲ ಹೋಗಕ್ಕಿಲ್ಲ, ಅವಳೇ ದೊಡ್ಡ ಬ್ಯಾಂಕ್, ಇನ್ ಅವಳ್ ಬಿಟ್ಟು ನಾವ್ ಅಕಡೆ ಕಡೆ ಹೋಗಾಯ್ತದ? ಈ ಬ್ಯಾಂಕ್ ವ್ಯವಹಾರ ಎಲ್ಲ ಅವಳೇ ಅಲ್ಲಪ್ಪ ಮಾಡೋದು, ಅಲ್ಲಿ ಏನ್ ತಗೋಬೇಕು ತಗತಾಳೆ, ಎಲ್ಲಿ ಭರ್ತಿ ಮಾಡ್ಬೇಕು ಮಾಡ್ತಾಳೆ, ನಮಗೆ ತೊಂದರೆ ತಾಪತ್ರ ಇರಕ್ಲ. ಇಲ್ಲ ಅಂತ ಅಂತ ಅಂದ್ರೆ ನಾವು ಮೊದ್ಲು ಹೋಗ್ಬಿಟ್ಟು ಹಳೆ ಇಸ್ಕೊಳಕ್ಕೆ ಒಬ್ರು ಕೇಳ್ಬೇಕು, ಎಲ್ಲೈತೆ ಅಂತ ಹೇಳ, ಪೆನ್ ಇಸ್ಕೊಳಕ್ಕೆ ಇನ್ನೊಬ್ರು ಕೇಳ್ಬೇಕು, ಅವ್ರು ಕೊಟ್ರು ಕೊಟ್ರು ಇಲ್ದಿರಲಿಲ್ಲ ಅದು ಸಿಕ್ಕತಾರೆ. ಆಯ್ತಾ ಇನ್ ಭರ್ತಿ ಮಾಡಕ್ ನನಗೆ ಬರ್ತದೆ, ಆದ್ರೂ ಈಗೆಲ್ಲ ಸ್ವಲ್ಪ ಯಾಕೆಂತಂದ್ರೆ ಚೆನ್ನಾಗಿ ಲೋಲಪ್ಪ ಬರೆದಿಲ್ವಲ್ಲ, ಅದು ಒಬ್ರು ಕೇಳ್ಬೇಕಾ ಇಲ್ಲೇನ್ ಬರೀಬೇಕು ಅಲ್ಲೇನ್ ಬರೀಬೇಕು ಅಂತ ಹೇಳ್ಬಿಟ್ಟು ಅವೆಲ್ಲವ ಹೆಚ್ಚು ಕಮ್ಮಿ ಇಂಗ್ಲಿಷ್ ಅಲ್ಲೇ ಇರ್ತವೆ. ಈಗಲೆಲ್ಲ ಕನ್ನಡದಲ್ಲಿ ಮಾಡ್ತಾರೆ, ಅದು ಅವು ಮುಗ್ದೋಗವ ಕನ್ನಡದವು ಇಂಗ್ಲಿಷ್ ನವೇ ಅಂತ ಕೊಟ್ಬಿಟ್ರೆ ನಮ್ಗೇನ್ ಅರ್ಥ ಆಯ್ತದದು? ಆಗ ನಮ್ಗೆ ಮೀನಕ್ಕನೇ ನೆನಪಾಗದು, ಮೀನಕ್ಕನೇ ನೆನಪಾಗದ. ದಿಟ್ಟವಾಗ್ಲು ಇಬ್ರುವೆ ಬ್ಯಾಂಕ್ ಹತ್ರ ಕಾಲೇ ಇಟ್ಟಿಲ್ವಾ ನಾನು ಇಲ್ದಾಗ? ಅಲ್ಲ ಡಿಜಿಟಲ್ ಮೀನಕ ಇಲ್ದೆ ನಾವು ಹೊರಗಡೆ ಹೋಗ್ತಾ ಮೀನಕ ಲಕ್ನವ. ನಿನ್ನ ಯಾಕ ನಾವ್ ಕರ್ಕೊಂಡು ಹೋಗೋದು ಅಂತ ಅಂದ್ರೆ, ನೀನಾದ್ರೂ ವಾರಕ್ಕೆ ಎರಡ್ ಸರಿ ಮೂರ್ ಸರಿ ಹೋಗ್ತಾ ಇರ್ತೀಯ, ಗೊತ್ತಿರ್ತದ ವ್ಯವಹಾರ ಏನು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹೋಗಿ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿರೋದ್ರಿಂದ ನೀನ್ ಕೇಳಿದ್ ಹೇಳ್ತಾರವ ತೋರಿಸಿದ್ರೆ ಸಾಕು, ಮೀನಕ್ಕ ಮಕ ನೋಡ್ರೆ ಪಟ್ಟನ್ ಬಂಗ ಆಯ್ತದಲ್ಲ, ನಮ್ನಾರೊಳಗೆ ಸಿಟ್ಕ ನೋಡ್ತಾರ ಇವನ್ ಯಾವನೋ ಬಂದ ಏನೇನ ಕೇಳ್ತಾನೆ ತಲೆ ತಿಂತಾನೆ ಅಂತ ಹೇಳಿ ಸಿಟ್ಕೊಳಕಲ್ಲ ನಮ್ ನೋಡಿ. ನಾವು ಹೋಗದ ಒಂದ್ಸರಿ ಲೋನ್ ತಗೊಳಕ್ಕೆ, ಅದು ಈ ಟೈಮ್ ಅಲ್ಲಿ ಕಳೆದ ತಿಂಗಳು ಹೋಗಿದ್ವಲ್ಲ ಶಂಕರಣ್ಣ, ಅವಾಗ ಹೋಯ್ತೀವಿ ಬೆಳೆ ಚೆನ್ನಾಗಿ ಬಂದ್ರೆ ದುಡ್ಡು ಕಟ್ಟಕ್ ಹೋಯ್ತೀವಿ, ಅವರೇ ಹುಡುಕೊಂಡ್ ಬರ್ಬೇಕು ಲೋನ್ ತಗದಿದ್ರಲ್ಲ ಕಟ್ಟಿ ಅಂತವ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ಬೆಳೆ ವಿಮೆದೊಂದು ಶಂಕರಣ್ಣ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಬೆಳೆ ವಿಮೆ ಇತ್ತೀಚೆಗೆ ಭಾರಿ ಕೆಲಸ ಮಾಡ್ತೈತಂತದ್ದು. ಯಾಕೆ ಅಂತ ಅಂದ್ರೆ ಈ ಮೊದ್ಲೆಲ್ಲವ ಏನೇನೋ ಇತ್ತದು ತಾಲೂಕು ಮಟ್ಟವಂತೆ ಜಿಲ್ಲಾ ಮಟ್ಟವಂತೆ ಅದಂತೆ ಇದಂತೆ ಅಂತ ಅನ್ಕೊಂಡು, ಈಗ ಹೋಬಳಿ ಮಟ್ಟಕ್ಕೆ ಮಾಡಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾಡಿ ಕೆಲವ ಗ್ರಾಮದ ಮಟ್ಟಕ್ಕೂ ಮಾಡ್ಬಿಟ್ಟವ್ರೆ. ಪಂಚಾಯತಿ ಮಟ್ಟಕ್ಕೂ ಬಂದು ಊರ್ ಮಟ್ಟಕ್ಕೂ ಬಂದೋಯ್ತಾ? ಊರ್ ಮಟ್ಟಕ್ಕೂ ಬಂದೋಯ್ತು ಅಂತ ಅಂದ್ರೆ ಈಗ ನಮ್ಮೂರಲ್ಲಿ ಯಾವ್ದೋ ಒಂದ್ ಬೆಳೆ ಅಂತ ಅಂದ್ರೆ ಕೃಷಿ ಇಲಾಖೆಯವರು ಅಧಿಸೂಚನೆ ಅಂತ ಮಾಡ್ತಾರೆ, ಆ ಬೆಳೆ ನಮ್ಮೂರಲ್ಲಿ ಫೇಲ್ಯೂರ್ ಆಯ್ತು ಅಂತ ಅಂದ್ರೆ ಇಲ್ಲಿ ಯಾರ್ಯಾರ ಬೆಳೆ ಬೆಳೆದಿರ್ತಾರೆ ಎಲ್ಲರಿಗೂ ಪರಿಹಾರ ಕೊಡ್ತಾರೆ. ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಮೊದ್ಲು ಹೋಬಳಿ ಮಟ್ಟದಲ್ಲಿ ಆಗಿದ್ರೆ ಹೋಬಳಿ ಮಟ್ಟ ಇತ್ತಲ್ಲ, ಅವಾಗ ಯಾವ್ದು ನಮ್ಮ ಹೋಬಳಿ ಒಳಗೆ ನಮ್ಮೂರಲ್ಲಿ ಲಾಸ್ ಆಯ್ತು ಬೇರೆ ಕಡೆ ಚೆನ್ನಾಗಿತ್ತು ಅಂತ ಅಂದ್ರೆ ಕೊಡ್ತಾ ಇರ್ಲಿಲ್ಲ ಹೋಬಳಿ ಮಟ್ಟ ಅಂತ. ಈ ಗ್ರಾಮ ಪಂಚಾಯತಿ ಮಟ್ಟ ಅಂತ ಅಂದ್ರೆ ಈ ಗ್ರಾಮ ಪಂಚಾಯತಿ ಅಂತ ಅಂದ್ರೆ ಒಂದ್ 10 ಹಳ್ಳಿ ಬರ್ತಾವ, 10 ಹಳ್ಳಿಲಿ ನಿನ್ಗೊಂದ್ 5 ಹಳ್ಳಿ ಲಾಸ್ ಆಗಿ ಇನ್ನೊಂದ್ 5 ಹಳ್ಳಿಲಿ ಲಾಸ್ ಆಗಿಲ್ಲ ಅಂತ ಅಂದ್ರೆ ಆಗ್ಲೂ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಐತೆ ಚೆನ್ನಾಗೈತೆ ಬೆಳೆ ಅಂತ ಅನ್ಕೊಂಡು ಕೊಡ್ತಾ ಇರಲಿಲ್ಲ. ಈಗ ಅದ ಹಂಗೆ ಗ್ರಾಮದ ಮಟ್ಟಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು. ಅದಕ್ಕೋಸ್ಕರ ಈಗ ನಾವ್ ಯಾವ್ಯಾವ ಬೆಳೆ ಬೆಳೆದಿದೀವೋ ಅದಕ್ಕೆಲ್ಲ ಈಗ ನೋಡು ಜುಲೈ 15ನೇ ತಾರೀಕು ಒಂದ್ ಟೈಮ್ ಇತ್ತು ಬೆಳಗ್ಗೆ ಅಂತ ಹೇಳ್ಬಿಟ್ಟು. ಈಗ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕೆಂದ್ರೆ ಅವ್ರು ನಾವ್ ಹಾಕಿ ಇಲ್ವಲ್ಲ ಮಾಡಿರಲ್ಲ ನಾವು ಅಲ್ಲ ಮಾಡಕ್ಕೆ ಅಂತ ನೀವು ಸಿಕ್ಕು ಇಲ್ಲ ಹೇಳು ಇಲ್ಲ ಮೀನಕ್ಕನು ಕಂಡೇ ಇಲ್ಲ. ಅದಕ್ಕೀಗ ಜುಲೈ 31ರವರೆಗೂ ಕೆಲವು ಬೆಳೆಗಳಿಗೆ ಐತೆ, ಇನ್ನು 15 ದಿನ ಟೈಮ್ ಐತೆ, 15 ದಿವಸ ಟೈಮ್ ಐತೆ. ಇನ್ನು ನಮ್ಮ ಭತ್ತ ಅಂತವಕ್ಕೆಲ್ಲವ ಆಗಸ್ಟ್ 15ರವರೆಗೂ ಐತೆ, ಒಂದ್ ತಿಂಗಳು ಐತಿನ ಅದ ನೋಡ್ಕೊಂಡು ನಾವು ಹೋಗ್ಬಿಟ್ಟು ಕಟ್ಬರ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಮೊನ್ನೆ ಗೊತ್ತಾಯ್ತು ಶಂಕರಣ್ಣ ನಂಗೆ, ಇದು ನಾವು ಕಟ್ತಾ ಇರೋದು ಭಾರಿ ಕಡಿಮೆ ದುಡ್ಡಂತೆ. ಹೌದಾ? ಅಂತ ಅಂದ್ರೆ ಈಗ ನೋಡಪ್ಪ ನಿನ್ಗೊಂದು 5 ಲಕ್ಷಕ್ಕೆ ಪಾಲಿಸಿ ಬೇಕು ಅಂತ ಅಂದ್ರೆ ಹೇಳ್ತಾರೆ ಇಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು, ಎಷ್ಟು ಒಂದು 2 ವರ್ಷ 3 ವರ್ಷ ಅಂತ ಹೇಳ್ತಾರೆ. ನೀನ್ 2 ವರ್ಷ 3 ವರ್ಷ ಎಷ್ಟು ಹೇಳ್ತಾರೋ ಅಷ್ಟು ನೀನ್ ಕಟ್ಬೇಕು, ನಿನ್ ವಯಸ್ಸಿಗೆ ಅನುಗುಣವಾಗಿ ಆ ದುಡ್ಡಿಗೆ ಅನುಗುಣವಾಗಿ ಮತ್ತೆ ನೀನ್ ಎಲ್ಲಿವರೆಗೂ ಪಾಲಿಸಿ ತಗತ್ತೀಯ ಅದಕ್ಕೆ ಅನುಗುಣವಾಗಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇಷ್ಟು ಅಂತ ಹೇಳ್ತಾರೆ, ಅಷ್ಟು ನೀನೇ ಕಟ್ಬೇಕು, ನಿನ್ಗೇನು ಯಾರುವೇ ಕಟ್ಟಕ್ಕೆ ಮಾಡಕ್ಕೆ ಬರೋದಿಲ್ಲ. ಆದ್ರೆ ಇದು ಹಿಂಗಲ್ಲ ಬೆಳೆ ವಿಮೆ ಅನ್ನೋದು, ಸರ್ಕಾರವೇ ಮುತುವರ್ಜಿ ತಗೊಂಡಿರೋದ್ರಿಂದ ಕಂತು ಅಂತ ಬರ್ತದಲ್ಲ ನಾವು ಕಟ್ಟೋದು, ಅದು ಎಷ್ಟಿರ್ತದೋ ಅದರಲ್ಲಿ 49% ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಟ್ಟದಂತೆ, ಕೇಂದ್ರ ಸರ್ಕಾರದವರು 49%. ಒಳ್ಳೆ ವಿಚಾರ. ಇನ್ನು 49% ರಾಜ್ಯ ಸರ್ಕಾರ. ಅದಕ್ಕೆ ಅದಕ್ಕೆ ಹೆಸರಿಟ್ಟಿರೋದು ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನಾ. ನಂಗೆ ನೀನು ಅಷ್ಟುದ್ದ ಒಟ್ಟಿಗೆ ಹೇಳ್ಬಿಟ್ರೆ ನನಗೇನಿಗೆ ಅಲ್ಲಿ 2 ಗೊತ್ತಾಗಿತ್ತು, ಒಂದು ಕರ್ನಾಟಕ ಒಂದು ಇನ್ನೊಂದು ಪ್ರಧಾನ ಮಂತ್ರಿ ಒಂದು, 2 ಗೊತ್ತಾಗಿತ್ತು. ಫಸಲ್ ವಿಮಾ ಯೋಜನೆ ನಾನು ಹೇಳ್ಬಿಟ್ಟೆ. ಈಗ ಇನ್ನೊಂದ್ಸರಿ ಹೇಳ್ತೇನೆ, ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನಾ. ಅಂದ್ರೆ ನಾವ್ ಏನ್ ಬೆಳೆ ಬೆಳಿತೀವಿ ಅದಕ್ಕೆ ವಿಮೆ ಕೊಡೋ ಅಂತ ಯೋಜನೆ ಅಂತವ. ಅದಕ್ಕೆ ನೋಡು 49% ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ, ಇನ್ನು 49% ಸ್ಟೇಟ್ ಗೌರ್ಮೆಂಟ್. ಇನ್ನು ಉಳ್ಕೊಂಡಿದ್ದು 2% ಅಲ್ಲ, ಈ 2% ಮಾತ್ರ ಕಟ್ಸ್ಕೊತಿರೋದು ನಮ್ ತೋರಿಸ್. ನಾವು ಕಟ್ಟೋದು ಬರೀ 2%, ಬರೀ 2% ಶಂಕರಣ್ಣ. ಇದೇನ್ ಕಡಿಕೋ ಅಲ್ಲ ಬಿಡು, ಕಟ್ಬೋದು ಕಣ್ಣೆ. ಬೇರೆ ಯಾವ ಇನ್ಸೂರೆನ್ಸ್ ಕೂಡ ಇಷ್ಟು ಬರೋದಿಲ್ಲ ನಮ್ಗೆ, ಅಷ್ಟು ಕಡಿಮೆ ಬಂದೈತೆ. ಆಮೇಲೆ ನಾವು ದುಡ್ಡು ಕಟ್ಟಿದ ತಕ್ಷಣ 2% ಏನೋ ಎಕರೆಗೆ ಈಗ ಒಂದು 300 ರೂಪಾಯಿ ಇಂದವ ಕಾಲ ಉಳ್ಳಾಗಡ್ಡೆ ಆದ್ರೆ ಜಾಸ್ತಿ ಬರ್ತದೆ, ಒಂದ್ 2,000 ಒಂದೂವರೆ ಸಾವಿರ ಹಿಂಗೆಲ್ಲ ಬರ್ತದೆ ಹಚ್ಕೊಂತೀವಲ್ಲ, ಅದು ಎಲ್ಲ 2% ಹೆಚ್ಚು ಕಮ್ಮಿ. ಒಂದು ಒಂದಕ್ಕೆ 3% ಮಾಡಿರ್ಬೋದು, ಒಂದಕ್ಕೆ 4% ಮಾಡಿರ್ಬೋದು. ದೀರ್ಘಾವಧಿ ಬೆಳೆ ಇರ್ತಾವಲ್ಲಪ್ಪ, ಈಗ ಕಾಫಿ ಕಾಳು ಮೆಣಸು ಇಂಥವೆಲ್ಲ ಇರ್ತಾವಲ್ಲ, ಅವಕ್ಕೊಂಚೂರು ಜಾಸ್ತಿ ಮಾಡಿರ್ತಾರೆ. ಅದು ಜಾಸ್ತಿ ಅಂತ ಅಂದ್ರೆ ಎಷ್ಟು, 5% ಮೀರಂಗಿಲ್ಲ. 5% ಮೀರಂಗಿಲ್ಲ, ಹಂಗೆ ಬಾರಿ ಚೆನ್ನಾಗಿ ಪ್ಲಾನ್ ಮಾಡೋರು. ಇದು ನಾವು ಕಟ್ಟ ಅಂತದ್ದು ಬರಬೇಕು ಅಂತ ಅಲ್ಲ ಶಂಕರಣ್ಣ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ. ಈಗ ಮಳೆ ಬತ್ತಲ್ಲಪ್ಪ, ಈಗ ಸಿಕ್ಕಾಪಟ್ಟೆ ಮಳೆ ಇಟ್ಕೊಂಡು ಎಲ್ಲ ಅಲ್ಲೇ ಮ್ಯಾ ಅಂತಾವೆ, ಮ್ಯಾಕ್ ಕೇಳಕ್ಕಾಯ್ತಿಲ್ಲ. ಅಲ್ಲ ಮತ್ತೆ ಅಲ್ಲ ಕರ್ಗೆ ಶುರು ಆಯ್ತಾವ, ಬಿಸಿಲು ಬಂದ್ರೆ ಬಚಾವು, ಬಿಸಿಲು ಬಂದ್ರೆ ಮ್ಯಾಕ್ ಕೇಳ್ತವೆ, ಇಲ್ಲ ಅಂತ ಅಂದ್ರೆ ಹಿಂಗೆ ಆಗ್ಬಿಡ್ತದೆ. ನೀನ್ ಹೇಳ್ದಂಗೆ ಅದು ಕೊರಟ್ಕೋಬಿಡಲ್ಲ, ಕೊಟ್ಕೊಬಿಡ್ತದಲ್ಲ. ಹಂಗೇನಾದ್ರು ಲಾಸ್ ಆಯ್ತು ಅಂತ ಅಂದ್ರೆ ಅವಾಗ ನಮ್ಗೆ ಒಂದಷ್ಟು ಪರಿಹಾರ ಅಂತ ಕೊಡ್ತಾರೆ. ಎಷ್ಟು ಕೊಡ್ತಾರೆ, ಎಷ್ಟು ಲಾಸ್ ಆಗಿರ್ತದೆ ಅಷ್ಟು ಕೊಡ್ತಾರೆ. ಅಲ್ಲ ಅದಂತಂದ್ರೆ ಪುಟ್ಟಕ್ಕೆ ಹೋಗೋದ್ರ ಬದಲು ಇಷ್ಟಾದ್ರು ಸಿಗ್ತದಲ್ಲ ಕಟ್ಟಿದ್ರೆ. ಈ ಬೆಳೆ ವಿಮೆ ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ, ಈ ಬೆಳೆ ನಾವು ಬಿತ್ತನೆ ಮಾಡಿ ಎಲ್ಲ ಫಸಲು ಬರ್ತದಲ್ಲ, ಆ ಫಸಲು ಬಂದಾಗ ಕಟಾವು ಮಾಡ್ತಾರದ, ಬೆಳೆ ಸಮೀಕ್ಷೆ ಅಂತ ಮಾಡ್ತಾರಲ್ಲಪ್ಪ, ಕಟಾವು ಮಾಡ್ತಾರೆ. ಕಟಾವು ಮಾಡ್ಬಿಟ್ಟು ಅವರು ಈಗ ನಿನ್ ಜಮೀನಲ್ಲಿ ಒಂದು ಸ್ವಲ್ಪ, ನನ್ ಜಮೀನಲ್ಲಿ ಒಂದ್ ಸ್ವಲ್ಪ, ಮೀನಕ್ಕನ ಜಮೀನಲ್ಲಿ ಒಂದ್ ಸ್ವಲ್ಪ, ಹಿಂಗ ಎಲ್ಲೆಲ್ಲಿ ಒಂದ್ ಸ್ವಲ್ಪ ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಂಡು, 100 ಜನ ಅಂತ ಅಂದ್ರೆ ಒಂದ್ 10 ಜನದ್ದು 5 ಜನದ್ದು ಆಯ್ಕೆ ಮಾಡ್ಕೊಂಡು ಅಲ್ಲಿ ಕಟಾವ್ ಮಾಡ್ತಾರೆ. ಅಲ್ಲಿ ಈಗ ಗೌರ್ಮೆಂಟ್ ಮೊದ್ಲೇ ಹೇಳಿರ್ತದೆ, ಈ 1 ಎಕರೆಗೆ ಇಷ್ಟೇ ಭತ್ತ ಆಗ್ಬೇಕು, 1 ಎಕರೆಗೆ ಇಷ್ಟೇ ರಾಗಿ ಆಗ್ಬೇಕು, 1 ಎಕರೆಗೆ ಇಷ್ಟೇ ಆಲೂಗಡ್ಡೆ ಆಗ್ಬೇಕು ಅಂತ ಹೇಳಿರ್ತಾರೆ. ಅವ್ರು ಒಂದ್ ಅಂದಾಜ್ನಲ್ಲಿ ಹೇಳಿರ್ತಾರೆ, ಅಷ್ಟು ಬಂದೈತ ಅಂತ ಅವರೇಜ್ ನೋಡ್ತಾರೆ. ಅಂದ್ರೆ ಇವ್ರು ಹಾಕಿರೋ ಅಷ್ಟಕ್ಕೆ ಬೆಳೆ ಅಷ್ಟು ಬಂದೈತ ಅಂತ ನೋಡ್ತಾರೆ, ಲೆಕ್ಕ ಸಿಗುತ್ತೆ. ಬಂದಿದ್ರೆ ನಿನ್ಗೆ ಯಾವ ವಿಮೆನೂ ಬರೋದಿಲ್ಲ, ಯಾಕೆ ಅಂತ ಬಂದೈತ ಅಷ್ಟು ಚೆನ್ನಾಗಿ ಬಂದೈತಲ್ಲ, ಮಾರಾಟ ಮಾಡ್ಕ ನೀನು ದುಡ್ಡು ತಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇನಾದ್ರು ಕಡಿಮೆ ಆಗಿತ್ತು ಅಂತ ಅಂದ್ರೆ, ನಿನ್ಗೆ ಎಷ್ಟು 10% ಕಡಿಮೆ ಆಗಿತ್ತ, 20% ಕಡಿಮೆ ಆಗಿತ್ತ, 30% ಕಡಿಮೆ ಆಗಿತ್ತ, ಅದಕ್ಕನುಗುಣವಾಗಿ ಏನ್ ಮೊದ್ಲೇ ಇವ್ರು ಘೋಷಣೆ ಮಾಡಿರ್ತಾರ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ ಕೊಡ್ತಾ ಹೋಯ್ತಾರೆ. ಇದು ಒಂದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಶಂಕರಣ್ಣ, ಅದು ನಿನಗೆ ಆಲೂಗಡ್ಡೆ ಕಿಳ್ತೀಯಪ್ಪ, ಕಿತ್ಬಿಟ್ಟು ಅಲ್ಲ ಅಂತ ಗುಡ್ಡೆ ಹಾಕತಿಯ, ಈಗ ಇನ್ನೂ ಬೆಲೆ ಬಂದಿಲ್ಲ ಅಂತಲೋ ಅಥವಾ ಹಬ್ಬ ಬಂದಾಗ ಹಬ್ಬದ ಮಾರ್ಕೋಣ ಅಂತ ಏನೋ ಒಂದ್ ಮಾಡ್ಕತಿಯ ನೀನು. ಅದ್ ಹಂಗೆ ಭತ್ತನೂ ಕುಯ್ದು ಬಿಟ್ಟು ಬಿಡ್ತೀಯ, ಬರೀ ಹಾಕ್ತಿವಿ ಒಣಗ್ಲಿ ಅಂತ ಬಿಡ್ತೀವಲ್ಲಪ್ಪ, ಒಣಗ್ಲಿ ಅಂತ ಬಿಟ್ಟು ಮತ್ತೆ ಕಣಕ್ ತಂದ್ಬಿಟ್ಟು ಒಡ್ತೀವಿ, ರಾಗಿನೂ ಹಂಗೆ ಮಾಡ್ತೀವಿ. ಹಂಗೆ ತಂದು ಒಟ್ಟಿದ್ದೇನಾದ್ರೂ ಮಳೆ ಬಂದು ಗಾಳಿ ಬಂದು ಬೆಂಕಿ ಪಂಕಿ ಅದು ಇದು ಬಿದ್ದು ಹಾಳಾಯ್ತು ಅಂತ ಅಂದ್ರೆ ಆಗ್ಲೂ ಪರಿಹಾರ ಕೊಡ್ತಾರೆ. ಆಗ್ಲೂ ಪರಿಹಾರ ಕೊಡ್ತಾರೆ. ಹೌದಾ? ನಾನೇನ್ ಅನ್ಕಂದೆ ಗೊತ್ತಾ, ಬರೀ ನಾವೀಗ ಬೆಳೆದಿರ್ತೀವಲ್ಲ, ಬೆಳಿಬೇಕಾದ್ರೆ ಏನಾದ್ರೂ ನುಕ್ಸಾನ ಆಯ್ತು ಅಂತ ಅಂದ್ರೆ ಅದಕ್ಕೆ ಮಾತ್ರ ಕೊಡ್ತಾರೆ ಅಂತ. ಅದಕ್ಕೆ ಕಟಾವು ಪೂರ್ವ ಅಂತಲೂ ಇದೆ. ಹೌದಾ? ಕಟಾವು ಪೂರ್ವ ಕಟಾವು ನಂತರ ಅಂತ ಅನ್ಕೊಂಡು ಕಟಾವು ಪೂರ್ವದಲ್ಲಾದ್ರೂ ಹಿಂಗ್ ಲೆಕ್ಕ ಹಾಕ್ಬಿಟ್ಟು ಕೊಡ್ತಾರೆ. ಕಟಾವ್ ಆದ ನಂತರವೇ ಏನಾದ್ರು ಮಳೆ ಗಿಳೆ ಬಂದು ಎಲ್ಲ ನೀರು ನಿಂತು ಹಾಳೆತಪ್ಪ ವ್ಯತ್ಯಾಸ ಆಗಿ ಎಲ್ಲ ಹೋಯ್ತು ಅಂತ ಅಂದ್ರೆ ಆಗ್ಲೂ ಕೊಡ್ತಾರೆ. ಆಮೇಲೆ ನೋಡು ಇನ್ನೊಂದ್ ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ, ಈಗ ನೀನ್ ಏನೋ ಒಂದ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀವಿ, ಈಗ ಆಲೂಗಡ್ಡೆ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀವಿ, ಇಲ್ಲ ಜೋಳ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀವಿ, ಮಳೆ ಬಂದ್ಬಿಡ್ತು, ನಿನಗೆ ಬಿತ್ತನೆ ಮಾಡಕ್ಕಾಗಲಿಲ್ಲ. ನೀನು ಮೊದ್ಲ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಹೇಳ್ಬೇಕದ, ಹೋಗ್ಬಿಟ್ಟು ನಾನು ಇಂಥದ್ದು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ, ಇದಕ್ಕೆ ಕೊಡಿ ನನಗೆ ವಿಮೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು. ಆಯ್ತಾ? ಕೇಳ್ಬಿಟ್ಟು ಬಿತ್ತನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀಯ, ಮಳೆ ಸಿಕ್ಕಾಪಟ್ಟೆ ಬತ್ತಪ್ಪ, ಬಿತ್ತನೆ ಮಾಡಕ್ ಆಗ್ಲೇ ಇಲ್ಲ. ಈಗ ಬತ್ತಾಯ್ತಲ್ಲ ಹಂಗೆ, 15-20 ದಿವಸ ಇಟ್ಕೊಬಿಟ್ರೆ ನೀನ್ ಎಲ್ಲಿ ಬಿತ್ತನೆ ಮಾಡ್ತೀಯ? ಎಲ್ಲಿ ಆ ಪಾಟಿ ಮಳೆ ಬಂದು ನೀರೆಲ್ಲ ಒಣಗಿ ಭೂಮಿ ಎಲ್ಲ ಇದಾಗದೊಳಗಡೆ ನೀನ್ ಆಲೂಗಡ್ಡೆ ಬೀಜ ತಂದು ಹಾಕೊಂಡಿದ್ರು ಎಲ್ಲ ಮೊಳಕ್ ಮೊಳಕ್ ಮುರ್ಕೊಂಡು ಎಲ್ಲವ ಹೋಯ್ತವೆ. ಎಲ್ಲ ಈಗ ಆಗಿರೋ ಪರಿಸ್ಥಿತಿ ನಂಗೆ ನಿನ್ಗೆ ಆಮೇಲೆ ಅದು ತಿನ್ನಂಗೂ ಇಲ್ಲ ಕುಯ್ಕೊಂಡು ಮಾಡಂಗಿಲ್ಲ. ಹಿಂಗೆ ಈ ತರ ಪ್ರಾಬ್ಲಮ್ ಆಗ್ಬಿಡ್ತದೆ. ಅದಕ್ಕೋಸ್ಕರವ ಅವಾಗ್ಲೂ ನಿನಗೆ ಬಿತ್ತನೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದಕ್ಕೂ ಪರಿಹಾರ ಕೊಡ್ತಾರೆ. ಅಂದ್ರೆ ಫಸ್ಟ್ ನಾವು ಬ್ಯಾಂಕ್ ಅವ್ರಿಗೆ ಹೋಗಿ ಹೇಳಿರ್ಬೇಕು ಬೆಳೆನ ಬೆಳಿತೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಆಮೇಲೆ ಹಿಂಗ್ ಸಮಸ್ಯೆ ಆಗೈತೆ ಅಂತವ ಸಮಸ್ಯೆ ಅದು ಗೊತ್ತಾಯ್ತದೆ ಅವ್ರಿಗೆ ಗೊತ್ತಾಯ್ತದೆ. ಈಗ ಜೋಳ ತಂದಿದ್ದ, ಈ ಮಳೆ ಬರಲಿಲ್ಲ, ಬಿತ್ತನೆ ಮಾಡಕ್ ಆಗ್ಲಿಲ್ಲ, ಆಲೂಗಡ್ಡೆ ತಂದಿದ್ದ ಸಿಕ್ಕಾಪಟ್ಟೆ ಮಳೆ ಬಂತು ಬಿತ್ತನೆ ಮಾಡಕ್ ಆಗ್ಲಿಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತಾಗೋಗ್ಬಿಡ್ತದೆ. ಅಂದ್ರೆ ಇದು ನಾನು ಎಷ್ಟೆಕರೆ ಹಾಕ್ಬೇಕು ಅಂತ ಮೊದ್ಲೇ ಅವ್ರಿಗೆ ಹೇಳಿರ್ತೀನಿ, ಅಷ್ಟಕ್ಕೂ ಪರಿಹಾರ ಕೊಡ್ತಾರ? ಅಷ್ಟಕ್ಕೂ ಕೊಡ್ತಾರೆ, ಅಷ್ಟಕ್ಕೂ ಕೊಟ್ಬಿಡ್ತಾರೆ. ಅಂದ್ರೆ ನಮ್ ಸರ್ಕಾರದವರು ಬಹಳ ಒಳ್ಳೆ ಪ್ಲಾನ್ ಮಾಡೋರು ಬಿಡು, ಪ್ಲಾನ್ ಮಾಡೋರೆ. ಈಗ ಇದು ದುಡ್ಡು ಕಟ್ಟಿದ್ದು ಬರಕ್ಕಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಅಂತಾರಲ್ಲ, ಅದೇನ್ ಪ್ರಾಬ್ಲಮ್ ಅಂತ ಅಂದ್ರೆ ಈಗ ಅದು ನಮ್ದೇ ಪ್ರಾಬ್ಲಮ್. ಅದ್ಯಾಕೆ ನಮ್ ಪ್ರಾಬ್ಲಮ್ ಆಯ್ತದೆ? ಅದ್ ಯಾಕೆ ಅಂತ ಅಂದ್ರೆ ಈಗ ನೋಡು ನೀನ್ ಕಣಂಗೆ, ಈಗ ಮೀನಕ್ಕನ ಜೊತೆ ಹಾಕೊಂಡ್ ನಾವು ಚೆನ್ನಾಗಿ ಅಕೌಂಟ್ ಮಾಡಿಸಿದೀವಿ ತಾನೇ, ಅಕೌಂಟ್ ಮಾಡಿಸಿದ್ಯಾ? ನೀನ್ ಬರೀ ಸಾಲ ತಗೊಳಕ್ ಹೋಗ್ಬಿಟ್ಟು ಸಾಲ ಕಟ್ಟಕ್ ಹೋಗ್ಲಿಲ್ಲ ಅಂತ ಅಂದ್ರೆ ಏನಾಯ್ತದ ಅಕೌಂಟ್? ಹೋಗ್ಬೇಕು ಅಂತವ ಮತ್ತೆ ಹಂಗೆ ಬಿಡಕ್ ಆಯ್ತದ? ಅಲ್ಲ ಮೀನಕ್ಕನ ಕೈ ಕಳಿಸಿದ್ವಪ್ಪ, ಅದೇ ಏನ್ ಮಾಡಿದ್ಲಾ. ಇತ್ತೀಚೆಗೆಲ್ಲವೋ ಬಾರಿ ಬದಲಾವಣೆ ಆಗವೆ. ನೀನ್ ಯಾವ್ದಕ್ಕಾದ್ರೂ ಅಕೌಂಟ್ ಮಾಡ್ಸಿರ್ತೀಯಪ್ಪ, ನಿಮ್ ಅಪ್ಪನೋ ನಿಮ್ ಅಜ್ಜನೋ ನಿಮ್ ಅವನೋ ಯಾರೋ ಮಾಡಿಸ್ಕೊಟ್ಟಿರ್ತಾರ ನಿಂಗೆ, ನೀನ್ ಓದುವಾಗ ಮಾಡ್ಸಿರ್ತೀಯ. ಆಮೇಲೆ ಈಗ ಇತ್ತೀಚೆಗೆಲ್ಲವ ಈ ಪ್ಯಾನ್ ನಂಬರ್ ಅಂತ ಬಂದವೆ, ಬೇರೆ ಬೇರೆ ಬೇರೆ ಬೇರೆ ಕಾರಣಕ್ಕೆ ಆಧಾರ್ ನಂಬರ್ ಅಂತ ಬಂದವೆ. ಅದೇನು ಆಗಾಗ ಹೇಳ್ತಿರ್ತಾರಂತ, ಎಲ್ಲಾನು ಅದಕ್ಕೆ ಲಿಂಕ್ ಮಾಡಿಸ್ಬೇಕಂತೆ. ನಿನ್ನ ಆಧಾರ್ ನಂಬರ್ ಅಂದ್ರೆ ನೀನೇ ಇದು ನಿನ್ಗೆ ಬರ್ತದ ದುಡ್ಡು ಅನ್ನೋ ತರದಲ್ಲಿ ಒಂದು ಆಧಾರ, ಅದು ಅದಕ್ಕೆ ಆಧಾರ್ ಲಿಂಕ್ ಮಾಡಿಸ್ಬೇಕು. ಆಧಾರ್ ಲಿಂಕ್ ಮಾಡ್ತಿಲ್ಲ ಅಂತ ಅಂದ್ರೆ ನಿನ್ ದುಡ್ಡು ಬರಕಲ್ಲ. ಈ ಬೆಳೆ ಪರಿಹಾರ ಬತ್ತದ ವಿಮೆ ಮಾಡಿಸಿದ್ದು ಆಧಾರ್ ಲಿಂಕ್ ಮಾಡಿಲ್ಲ ಅಂತ ಅಂದ್ರೆ ಬರೋದಿಲ್ಲ. ಅಂದ್ರೆ ಈಗ ನಮ್ಮ ಅಕೌಂಟಿಗೆ ನೀನ್ ಹೇಳ್ದಂಗೆ ಅದೇನ ಪಾನು ಮತ್ತೆ ಆಧಾರ್ ಎಲ್ಲಾನು ಲಿಂಕ್ ಮಾಡಿಸ್ಬೇಕು. ಆಮೇಲೆ ಹೆಂಗೆ ಅಂತ ಅಂದ್ರೆ ನಿನ್ನ ಅಕೌಂಟ್ ಎಲ್ಲಿರ್ತದ, ಈಗ ನಿನ್ನ ಅಕೌಂಟ್ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಇತ್ತಪ್ಪ, ಅದೇ ಬ್ಯಾಂಕ್ ಅಲ್ಲಿ ನೀನ್ ವ್ಯವಹಾರ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಬ್ಯಾಂಕ್ ಬ್ಯಾಂಕ್ ಬದಲಾದ್ರೆ ಈಗ ಅಲ್ಲೊಂದರ ಹೆಸರು ಕೊಟ್ಟಿರ್ತೀವಿ, ಇಲ್ಲೊಂದರ ಕೊಟ್ಟಿರ್ತೀವಿ, ಅಲ್ಲಿ ಲಿಂಕ್ ಮಾಡಿಸಿದ್ವಿ ಅಂತ ಅನ್ಕೊಂಡಿರ್ತೀವಿ, ಇಲ್ಲೆಲ್ಲೋ ಲಿಂಕ್ ಮಾಡಿಸಿರ್ತೀವಿ, ಹಿಂಗಾಗಿ ಇದು ಪ್ರಾಬ್ಲಮ್ ಆಯ್ತೈತೆ. ಒಂದು ಬ್ಯಾಂಕಿಂದು ಡೀಟೇಲ್ಸ್ ನಾವು ಕೊಡ್ಬೇಕಾಯ್ತದೆ. ಆ ಬ್ಯಾಂಕಿಗೆ ಮಾತ್ರ ನಾವು ಎಲ್ಲಿ ವ್ಯವಹಾರ ಮಾಡ್ತಿರ್ತೀವೋ ಅಲ್ಲೇ ಬೆಳೆ ವಿಮೆ ಮಾಡಿಸ್ಬಿಡೋದು. ಅಂದ್ರೆ ಕೊಟ್ಟು ತಗೊಳ್ಳೋದು ಎಲ್ಲಿ ಮಾಡ್ತಾ ಇರ್ತೀವಿ, ಸಾಲ ಎಲ್ಲಿ ತಗೊಂಡಿರ್ತೀವಿ, ಅಲ್ಲೇ ಮಾಡಿಸಿದ್ರೆ ಎಲ್ಲ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿರ್ತಾರೆ ಅವಾಗ. ಈಗ ಮೀನಕ್ ನಂಗೆ ವಾರಕ್ಕೆ ಎರಡ್ ಸರಿ ಮೂರ್ ಸರಿ ಹೋದ್ರೆ ತೊಂದ್ರೆ ಇಲ್ಲ, ಅಲ್ಲಿ ಕರೆದ್ ಕೂರ್ಸ್ಕೊಂಡು ಮಾಡ್ತಾರೆ, ಹಿಂಗ್ ಮಾಡ್ಬೇಕನವ ಅಂತ ತೋರ್ಸಿರ್ ಸಾಕಲ್ಲ ಮಾಡ್ಬೇಕಾಯ್ತದೆ. ಈಗ ನಮ್ದು ಹಂಗಲ್ವಲ್ಲಪ್ಪ, ನಾವು ಹೋಗೋದೆ ಅಪರೂಪಕ್ಕಲ್ಲ, ವರ್ಷಕ್ಕೆ ಒಂದ್ ಸರಿಯ, ತಪ್ಪಿದ್ರೆ ಎರಡ್ ಸರಿ. ಅಲ್ಲ ನೀನ್ ಹೇಳ್ದಂಗೆ ತಗೊಳಕ್ ಹೋಗೋದು, ಆಮೇಲೆ ನೀನ್ ಹೇಳ್ದಂಗೆ ಅವ್ರು ಹುಡುಕ ಬರ್ಬೇಕು ಕಟ್ಟಕ್ಕೆ. ಅಣ್ಣಯ್ಯ ನಂಗೊಂದು ಡೌಟ್ ಬತ್ತದೆ, ಈಗ ಬೆಳೆ ಪೂರ್ವ ಮತ್ತೆ ಬೆಳೆ ನಂತರ ಅಂತ ನೀನು ಬೆಳೆ ವಿಮೆದ ಹೇಳ್ದಲ್ಲ, ಅಲ್ಲಿ ಪರ್ಸೆಂಟೇಜ್ ಏನಾದ್ರೂ ಚೇಂಜ್ ಆಗುತ್ತಾ? ಪೂರ್ವಕ್ಕೂ ಅದೇ ಪರ್ಸೆಂಟೇಜ್ ಸಿಗುತ್ತಾ, ನಂತರದಕ್ಕೂ ಅದೇ ಸಿಗುತ್ತಾ? ಈಗ ಪೂರ್ವದಲ್ಲಿ ನಾನು ಹೇಳಿದ್ನಲ್ಲ, ನಮ್ದು ಬೆಳೆ ಎಷ್ಟು ಬಂದಿರ್ತದೋ ಅದಕ್ಕೆ ಅನುಗುಣವಾಗಿ ಕೊಡ್ತಾರೆ. ಹತ್ತು ಪರ್ಸೆಂಟ್ ಲಾಸ್ ಆಗಿದ್ರೆ ಹತ್ತು ಪರ್ಸೆಂಟ್ ಅಷ್ಟೇ ಕೊಡ್ತಾರೆ, 50% ಲಾಸ್ ಆಗಿದ್ರೆ 50% ಕೊಡ್ತಾರೆ. ಅವ್ರು ಎಷ್ಟು ಕೊಡ್ತೀವಿ ಒಂದ್ ಎಕರೆಗೆ ಅಂತ ಹೇಳಿರ್ತಾರ, ಅದ್ರಲ್ಲಿ 50% ಅಂದ್ರೆ ಅಷ್ಟು ಕೊಡ್ತಾರೆ. ಆದ್ರೆ ಕಟಾವು ಆದ್ಮೇಲೆ ಮಾಡಿದ್ರೆ ಹೆಚ್ಚು ಕಮ್ಮಿ ಎಲ್ಲ ನುಕ್ಸಾನ ಆಗ್ಬಿಡ್ತದಲ್ಲ, ಅದನ್ನ ನೋಡ್ತಾರೆ ಎಷ್ಟು ಮಟ್ಟಿಗೆ ಆಗೈತೆ ನುಕ್ಸಾನು. ಈಗ ಭತ್ತ ಕುಯ್ದು ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ರೆ ಮಳೆ ಬಂತು ಚೆನ್ನಾಗಿ ಅಂತ ಅಂದ್ರೆ ಮಿನಕ್ಕ ಒಂದು ಉದುರು ಹೋಯ್ತದೆ, ಎರಡನೇದು ಒಂದ್ ನಾಲ್ಕೈದು ದಿವಸ ಹಂಗೆ ಮಳೆ ಹಿಡ್ಕತ್ತು ಅಂತ ಅಂದ್ರೆ ಎಲ್ಲ ಮೊಳಕೆ ಬರಕ್ಕೆ ಶುರು. ಅದು ನೋಡ್ತಾರೆ ಎಷ್ಟು ಮಟ್ಟಿಗೆ ಆಗೈತೆ ಅಂತ ಅನ್ಕೊಂಡು ಅದ್ರ ಮೇಲೆ ಕೊಡ್ತಾರೆ. ಆಮೇಲೆ ಈ ಬಿತ್ತನೆ ಮಾಡ್ಲಿಲ್ಲ ಅಂತ ಅಂದ್ರೆ ಹೇಳಿದ್ನಲ್ಲ, ಅದರಲ್ಲಿ 25% ಕೊಡ್ತಾರೆ. ನಿನಗೆ ಬಿತ್ತನೆ ಮಾಡಕ್ ಆಗಲಿಲ್ಲ ಅಂತ ಅಂದಾಗ ಅದೇನ್ ಲೆಕ್ಕಾಚಾರ ಇರ್ಬೋದು ಅಂತ ನಣಯ್ಯ, ನೀನೇನು ಮಾಡಿಲ್ವಲ್ಲ ಅಂತ. ಮಾಡಿಲ್ಲ ಅಂದ್ರೆ ತಂದ್ಕೊಂಡಿರ್ತೀವಲ್ಲ, ಬಂಡವಾಳ ಕಂದಿರ್ತೀವಲ್ಲ, ಅಷ್ಟು ಮುಖ್ಯವಾಗಿ ಉಳುಮೆ ಮಾಡಿರ್ತೀವಿ, ಗೊಬ್ಬರ ಹಾಕಿರ್ತೀವಿ, ಆಯ್ತಾ, ಇವೆಲ್ಲ ಮಾಡಿರ್ತೀವಲ್ಲ, ಬಿತ್ತನೆ ಬೀಜನ ತಂದಿರ್ತೀವಿ, ತಂದಿರ್ತೀವಿ, ಅದ್ರ ಲೆಕ್ಕಾಚಾರದಲ್ಲಿ ಇದೊಂದು 25% ಆಗ್ಬಹುದು ಅಂತ ಅನ್ಕೊಂಡು ಅದೊಂದು 25% ಕೊಡ್ತಾರೆ. ಅದಕ್ಕೋಸ್ಕರವ ಈಗ ಏನಾರ ಆಗ್ಲಿ ಇವತ್ತೆಯ, ಈಗ ಮೀನಕ್ಕ ನಾನು ನೀವು ಮೂರ್ ಜನ ಹೋಗ್ಬಿಟ್ಟು ನಾವೇನೇನ್ ಬೆಳೆದಿದ್ವ ಅದ್ರದ್ದು ಪಾಣಿ ಪಟ್ಟ ಎಲ್ಲ ತಗೊಂಡು ನಮ್ಮ ಅಕೌಂಟ್ ನಂಬರು ಪಾಸ್ಬುಕ್ ಎಲ್ಲ ತಗೊಂಡೋಗ್ಬಿಟ್ಟು ಅದ ಕಟ್ಬಿಟ್ ಬಂದ್ಬಿಡೋಣ, ಆಯ್ತಾ. ಇದು ಒಂದು ಶಂಕರಣ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಇನ್ನೊಂದೇನಪ್ಪ ಅಂತ ಅಂದ್ರೆ ಈಗೆಲ್ಲವ ಜೋಳ ಹಾಕಿದ್ವಿ, ಆಲೂಗಡ್ಡೆ ಹಾಕಿದ್ವಿ, ಮತ್ತೊಂದು ಮಗದೊಂದು ಏನಾರು ಬೆಳೆದಿದೀವಲ್ಲ ಶಂಕರಣ, ಇವೆಲ್ಲ ಏನಾಗ್ಬಿಟ್ಟವೆ ಅಂತ ಅಂತಂದ್ರೆ ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಹಸರಾಡ್ತೈತಲ್ಲ, ಸ್ವಲ್ಪ ಹುಳ ಪಳ ಬರ ಅಂತ ಟೈಮ್ ಇದು. ಇದಕ್ಕೆ ನಾನು ಮೊದ್ಲು ನಿನ್ಗೆ ಹೇಳಿದ್ದೆ ಅವಾಗ ಕರೆಕ್ಟ್ ಆಗಿ ಇದ್ ಮಾಡ್ಕೋಬೇಕು, ಬರೀ ನಾವು ತಂದು ಔಷಧಿ ಹೊಡೆಯೋದಲ್ಲ, ಅದಕ್ಕೆ ಪೂರಕವಾಗಿ ಸ್ವಲ್ಪ ಪರಿಸರ ಪ್ರಿಯ ಪದ್ಧತಿನಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಹಿಂದೆ ಹೇಳಿದ್ದೆ ಅಲ್ವಾ. ಹಂಗಾಗಿ ಅದ ಇದ್ ಮಾಡ್ಕೊಂಡು ಶಂಕರಣ, ಈಗ ಒಂದು ಬಲೆ ಬೆಳೆ ಹಾಕಳಿ ಅಂತ ಹೇಳಿದ್ದೆ, ನೀವು ಎಷ್ಟು ಜನ ಹಾಕೊಂಡ್ರು ಬಿಟ್ರು ಗೊತ್ತಿಲ್ಲ. ಇಲ್ಲ ಈ ಸಲ ಹಾಕಂತ ಕಳ್ಸಲ ಹಾಕಕ್ಕಾಗಲ್ಲ. ನೀನು ಯಾವ ವರ್ಷ ಹಿಂಗೆ ಮಾಡ್ತೇ ಬಿಡಪ್ಪ ನೀನು, ನೀನ್ ಹೇಳಿರ್ತಿಯಲ್ಲ ಆಗ ಮಾತ್ರ ಜಪ್ತಿ ಇರ್ತದೆ, ಆಮೇಲೆ ಅದ್ಲಾಗ ಮರ್ತೇ ಬಿಡ್ತೀನಿ ನಾನು. ಇದೇನು ಅಂತ ಅಂದ್ರೆ ಜನ ನಿನ್ ಬೈಯಕ್ಕಲ್ಲ, ನನ್ ಬೈತಾರೆ, ಅವ್ರ ಜೊತೆಲೆ ಇರ್ತಾನೆ, ಬೆಳಕಾದ್ರೆ ಓತಾರೆ ಬೆಳಗ್ಗೆ ಅಲ್ಲವ, ಹೇಳಕ್ ಹಾಕ್ಲು ಅಣ್ಣಯ್ಯ ಶಂಕರಣಂಗೆ ಅಂತ ಅಂತ ಅನ್ಕೋಲ್ಲ. ನೀನ್ ಹೇಳಿರ್ತೀಯ ಪಾಪ, ಅಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ನಾನು ಸೋಮೇರಿ ಮಾಡಿಲ್ಲ ಅಂತ. ಬೆಳೆ ಬೆಳೆ ಅಂತೂ ಬೆಳೆ ಕಾಲಿಲ್ಲ ಬಿಡು, ಏನ್ ಮಾಡುವಂತ ಅಂತಂದ್ರೆ ಈಗ ಆಲೂಗಡ್ಡೆಲ್ಲ ಆಯ್ತು, ಜೋಳದಲ್ಲ ಆಯ್ತು, ಅಲ್ಲಲ್ಲಿ ಒಂದೊಂದ ಗೂಟ ನೆಟ್ಬಿಡೋಣ ದೊಡ್ಡ ದೊಡ್ಡ. ನಮ್ ಬೆಳೆ ಏನಿರ್ತದ ಅದಕ್ಕಿಂತ ಎತ್ತರದಲ್ಲಿ ಒಂದೊಂದು ಒಂದೂವರೆ ಎರಡು ಅಡಿ ಎತ್ತರದಲ್ಲಿ ನೆಟ್ಬಿಟ್ರೆ ಈ ಹಕ್ಕಿ ಪಕ್ಷಿಗಳು ಬಂದು ಕೂತ್ಕೋತಾವಲ್ಲಿ, ಕೂತ್ಕೊಂಡು ನೋಡ್ತವೆ ಎಲ್ಲಿ ಹುಳೈತೆ ಏನೋ ಅಂತ ಹೇಳ್ಬಿಟ್ಟು. ನೀನು ಗೂಟನೇ ನೆಡ್ಲಿಲ್ಲ ಅಂತ ಅಂದ್ರೆ ಈಗ ಮರಗಳಂತೂ ಇಲ್ವ ಇಲ್ವಾ, ಮರ ಇಲ್ಲ, ಗಿಡ ಇಲ್ಲ, ಎಂತದಿಲ್ಲ, ಬರೀ ಬೆಳೆ ಬೆಳ್ಕೊಂಡಿದೀವಿ. ಸ್ವಲ್ಪ ಈ ಕವಣೆ ತರ ಇರ ಅಂತವ ಈಗ ಹಕ್ಕಿ ಪಕ್ಷಿ ಕೂತ್ಕೊಳ್ಳಕ್ಕೆ ಆಗ ಅಂತದ್ದ ನಾವು ನೆಟ್ಬಿಟ್ರೆ ಒಂಚೂರ ಅಲ್ಲಿ ಬಂದು ಕೂತ್ಕೋತವೆ, ಹುಳಪ್ಪಳ ಇದ್ರೆ ಅವೇ ಇದ್ ಮಾಡ್ಕೋತವೆ. ಈ ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು ಮತ್ ಮೀರಕ್ ಅಂತ ಹೋಗಿ ಸಾಲ ಮಾಡಿ ಔಷಧಿ ತಂದು ಹೊಡೆಯರಿಗೆ ಮತ್ ಬೇರೆ ದುಡ್ಡು ಕೊಡ್ಬೇಕಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈ ಪಾಟಿ ಮಳೆ ಬತ್ತೈತೆ, ಈ ಪಾಟಿ ಮಳೆಯಲ್ಲಿ ನಾನೇನಾದ್ರು ಔಷಧಿ ಹೊಡೆಯಕ್ ಹೋದ್ರೆ ಔಷಧಿ ನಿಲ್ತದ? ಇಲ್ಲಕ್ಕಲ್ಲ. ಮತ್ತೆ ಕ್ರಿಮಿಕೀಟ ಹೋಗಿಸ್ಕೊಳ್ದಾರ ಹೆಂಗವ? ಅದೇ ಅದೊಂದು ಮಾಡ್ಬೇಕು. ಆಮೇಲೆ ಸಣ್ಣ ಸಣ್ಣವಿರ್ತಾವಲ್ಲಪ್ಪ ಕ್ರಿಮಿಕೀಟ ಅಲ್ವಾ, ಅವ ಅವಾಯ್ಡ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಅದೇ ಅರ್ಶನದ್ದು ಹೇಳಿದ್ನಲ್ಲ ಕಳ್ಸರಿ, ಈ ಅರ್ಶನದ್ದು ಬೋರ್ಡ್ ಬರ್ತವೆ. ಅರ್ಶನದ ಬೋರ್ಡ್ ಅಂತ ಅಂದ್ರೆ ಈ ಹಳದಿ ಬಣ್ಣದ್ದು ಇವು ಬರ್ತಕ್ಕ ನಾವು ರೊಟ್ಟಿಗಳು, ಅದಕ್ಕೆ ಒಂದು ಕಡ್ಡಿ ಸಿಗಿಸ್ಬಿಟ್ಟು ಆ ರೊಟ್ಟಿಗೆ ಇದಿರ್ತದಲ್ಲ ಕೈಯಲ್ಲಿ ಬಳದ್ ಬಿಡೋದು, ಬಳದ್ ಬಿಟ್ಟು ನೆಟ್ ಬಿಡೋದು ಅಟ್ರಾಕ್ಟ್ ಆಯ್ತವ. ಈ ಹಳದಿ ಬಣ್ಣ ಇರ್ತದಲ್ಲ ಸ್ವಲ್ಪ ಅಟ್ರಾಕ್ಟ್ ಆಗುತ್ತಂತೆ. ಆಮೇಲೆ ಈ ಹಳದಿ ಬಣ್ಣ ಅದು ತುಂಬಾ ಅಟ್ರಾಕ್ಟ್ ಅಂತೆ ಶಂಕರಣ್ಣ. ಯಾಕಂತ ನೋಡು, ಈ ಸ್ಕೂಲ್ ಇಂದ ಮಕ್ಕಳಿರ್ತಾವಲ್ಲ ಆ ಬಸ್ ಗಳಿಗೆಲ್ಲ ಹಳದಿ ಬಣ್ಣ ನೋಡ್ತಿರ್ತಾರೆ. ನಮ್ಗ ಅದ ಎಷ್ಟು ದೂರದಲ್ಲಿದ್ರು ಎಷ್ಟು ಹತ್ತಿರದಲ್ಲಿದ್ರು ಚೆನ್ನಾಗಿ ಮತ್ತೊಂದ್ರೆ ಸೆಳಿತದೆ ಸೆಳಿತದೆ. ಅದು ಈ ಹಳದಿ ಅನ್ನೋದು ಕ್ರಿಮಿಕೀಟಗಳಿಗೂ ಹಂಗೆ ಸೆಳಿತದೆ. ಅದಕ್ಕೆ ಅಂತ ಬಂದು ಕೂತ್ಕೊಬಿಡ್ತವ, ಕೂತ್ಕೊಂಡು ಅಲ್ಲಿ ಎಣ್ಣೆ ಹಾಕಿರ್ತೀವಲ್ಲ ಅದಕ್ಕೆ ಸಿಗಾಕತ್ತದೆ, ಅಂಟ್ಕೊಬಿಡ್ತವೆ. ಅದೊಂದ್ ಎರಡ್ ಮೂರ್ ದಿವಸಕ್ಕೊಂದ್ಸರಿ ನಾವು ತಗೊಂಡು ನೀಟಾಗಿ ಕ್ಲೀನ್ ಮಾಡೋದು, ಮತ್ತೆ ಎಣ್ಣೆ ಬೆಳೆಯೋದು, ತಗೊಂಡೋಗಿ ಇಟ್ಬಿಡೋದು. ಅಲ್ಲ ಇದ್ರ ಜೊತೆಗೆ ನಾನು ಒಂದು ವಿಚಾರ ಕೇಳ್ಪಟ್ಟಿದ್ದೆ. ಮೊದ್ಲು ನಮ್ಮ ಹಿರಕ್ರಲ್ಲವ ಈ ಬದಿನ ಸುತ್ತವ ಮತ್ತೆ ಒಂದು ನಾಲ್ಕು ಸಾಲ ಐದೇ ಸಾಲಿಗೆ ಈ ಉಚ್ಚೆಳ್ಳ ಕಳವರಲ್ವಾ, ಈ ಅದ್ರದ್ದು ಹೂವಿಗೂ ಬಹಳ ಏನೋ ಆಕರ್ಷಣೆ ಆಗಿ ಮತ್ತು ನಮ್ದು ಬೇರೆ ಬೆಳೆಗೆ ಅದು ಹುಳ್ ಬರಕ್ಕೆ. ಅದಕ್ಕೆ ನಾನು ಬರ ಬೆಳೆ ಹೇಳಿದ್ನಲ್ಲಪ್ಪ, ಇದು ಚೆಂಡು ಹೂವು ಇನ್ನೇನು ಇಲ್ಲ, ಚೆಂಡು ಹೂವು ಇಲ್ಲ ಸಾಸಿವೆ, ಇದು ಹಾಕೋಬಿಟ್ರು ಸುತ್ತಲೂ ಅವಲ್ಲೇ ಬಂದು ಅಲ್ಲೇ ಕುತ್ಕೋತವೆ, ಒಳಗಡೆ ಬೇರೆ ಗಿಡಗಳು ನೆಮ್ಮದಿಯಾಗಿರ್ತವೆ ನೆಮ್ಮದಿಯಾಗಿರ್ತವೆ. ನಮ್ ಮೀನಕ್ಕವಳಲ್ಲ ಹಂಗ ಆರಾಮಾಗಿ ಇರ್ತವೆ. ಸಂಕ್ರಣ ಯಾ ಕಳದಿ ಶೆಡ್ ಜಾಸ್ತಿ ಇರ್ತಾನೆ ಅಂತ ಈಗ ಗೊತ್ತಾಯ್ತು. ಇಲ್ಲ ಒಂದು ಅಲ್ಲ, ಹೋಗಿ ಹೋಗಿ ಮೀನಕ್ಕ ನನ್ ಶರ್ಟಿನ ಮೇಲೆ ಕಂಡ್ಬಿಟ್ಲಲ್ಲ ಅಂತವ. ಮತ್ತೆ ಅವಳು ಅಟ್ರಾಕ್ಟ್ ಆಗಿರ್ತಾಳಲ್ಲ, ಅವಳು ಆಲ್ವೇಸ್ ಯಾವಾಗಿನ ಅವಳು ಅವಳ ಬಗ್ಗೆ ಮಾತಾಡಂಗಿಲ್ಲ. ಅಲ್ಲ ಹಳದಿ ಬಣ್ಣ ಈಗ ಗಿಡಗಳಿಗೆ ಅನ್ನೋದು ಅಣ್ಣನಿಂದ ಗೊತ್ತಾಯ್ತು, ನಮಗೂ ಗೊತ್ತಿತ್ತು. ನಿಂಗೆ ವೈಯಕ್ತಿಕವಾಗಿ ಹಳದಿ ಬಣ್ಣ ಇಷ್ಟ ಅಂತ ಈಗ ಗೊತ್ತಾಯ್ತು ನನಗೆ. ಅಂದ್ರೆ ನೀನ್ ಹೇಳ್ತಿರೋದು ನಾವು ಇನ್ನೊಬ್ರನ್ನ ಅಟ್ರಾಕ್ಟ್ ಮಾಡಕ್ಕೆ ಹಿಂಗ್ ಹಾಕತ್ತಿದೀವಿ ಅಂತವ. ಅಲ್ಲ ಇಷ್ಟಪಟ್ಟು ಹಂಗೇನಲ್ಲ, ಬಟ್ಟೆ ನಮ್ ಇಷ್ಟ ಅಲ್ವಾ, ಬಣ್ಣಕ್ಕೆ ಅದು ಒಪ್ತದೆ ಒಪ್ತದೆ ನಮ್ಗೆ ಯಾವ್ದು ಒಪ್ತದ. ಸುಮಾರು ಜನ ಯಾಕೆ ಬಿಳಿ ಬಟ್ಟೆ ಹಾಕತ್ತಾರೆ ಅಂತ ಅಂದ್ರೆ ಎಂತ ಬಣ್ಣಕ್ಕೂ ಒಪ್ತದೆ, ಮತ್ತೆ ಲೈಟ್ ಕಲರ್ ಕೆಲವರು ಇಷ್ಟಪಡ್ತಾರೆ, ಚೆನ್ನಾಗಿ ಕಾಣ್ತದೆ, ಅದಕ್ಕೋಸ್ಕರ ಬಿಳಿ ಬಣ್ಣದ ಹಾಕಬಿಡ್ತಾರೆ. ಅದು ಒಂಥರ ಒಳ್ಳೆದಯ, ಯಾಕಂದ್ರೆ ಶಂಕರಣ್ಣ ಹಳದಿದ ಹಾಕತ್ತೆ, ಹಸಿರಿಂದ ಹಾಕತ್ತೀನಿ. ಮೀನಕ್ಕ ಯಾವಾಗ್ಲೂ ಕಲರ್ಫುಲ್ ಆಗಿ ಇರ್ತದೆ, ಕಲರ್ ಕಲರ್ ಮೀನಕ್ಕ. ಈಗ ಅಣ್ಣ ನೀನು ಈಗ ಹೇಳ್ದಂಗೆ ಈಗ ನಾಳಿಕೆ ಬ್ಯಾಂಕ್ ಕಡೆಗೆ ಹೋಗೋಣ ಆಯ್ತಾ, ಒಂದ್ ಕೆಲಸ ಮಾಡ್ಬೇಕು ಮೀನಕ್ಕ, ನೀನು ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಒಂದ್ ಕಡೆ ಕೂರ್ಸದಲ್ಲ, ನೀನ್ ಏನೇನಲ್ಲಿ ಕೆಲಸ ಮಾಡ್ತೀಯ ನಮ್ಗೂ ಓಸಿ ತೋರಿಸ್ಕೊಟ್ಟಿರ್, ನಾನು ನಿಮ್ಮನ್ ಕಾಯ್ಕೊಂಡ್ ಕಾಯ್ಕೊಂಡು ಬ್ಯಾಂಕಿಗೆ ಹೋಗಿ ಬೇರೆ ಹತ್ರ ಬೈಸ್ಕೊಳ್ಳೋದಲ್ಲ, ನೀನು ನಮ್ಗೆ ಹೋಗೋಣ ಒಟ್ಟಿಗೆ, ಅಲ್ಲಿ ನೀನು ಓಸಿ ನಮ್ಗೆ ಹೇಳ್ಕೊಡ್ಬೇಕು ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತವ. ಆಯ್ತಪ್ಪ, ಮತ್ತೆ ನಾವು ತಿಳ್ಕಂದ್ರೆ ಮುಂದಿನ ಸಲ ನೀನೇನಾದ್ರು ಇಲ್ಲ ಅಂತಂದಾಗ ನಾವು ಹೋಗೋ ಕೆಲಸ ಸರಿ ಆಯ್ತದ. ಅಣ್ಣ ಈಗ ಒಂದ್ ಕೆಲಸ ಮಾಡೋಣ, ನೀನ್ ಹೇಳ್ದಂಗೆಯ ಈಗ ಬೆಳೆ ವಿಮೆದು ಅದೇನು ಪರಿಹಾರ ಬರ್ತದೋ ಬಿಡ್ತದ ಬೇಡ, ನೀನ್ ಹೇಳ್ದಂಗೆ ಕಟ್ಟದ್ ಕಟ್ಬಿಡೋಣ ಆಯ್ತಾ. ಈಗ ಅದ್ ಯಾವ್ಯಾವ್ದಕ್ಕೂ ಮುಂದಿನ ತಿಂಗಳ ಗಂಟನು ಟೈಮ್ ಐತೆ ಅಂತಂದಲ್ಲ, ಅವನು ಕರೆಕ್ಟ್ ಆಗಿ ನನಗೆ ನೆನಪಿಸು ಆಯ್ತಾ. ಈಗ ಭತ್ತ ಹೆಂಗಿರು ಈಗ ಅದು ಇನ್ನೇನು ಮುಂದಿನ ವಾರದಲ್ಲಿ ನಾನು ನಾಟಿ ಮಾಡ್ತೀನಿ ಆಯ್ತಾ, ಆಗ್ಲಿ ಇನ್ನೇನು ಸಸಿ ಬರಕಾದ. ಕಡೆದಾಗಿ ಒಂದ್ ಮಾತು ಹೇಳ್ತೀನಿ, ಯಾವುದೇ ಇನ್ಸೂರೆನ್ಸ್ ಆಗಿರ್ಲಿ ಅದ್ ಹೆಂಗೆ ಅಂತ ಅಂದ್ರೆ ಒಬ್ಬ ಎಲ್ಲರಿಗಾಗಿ, ಎಲ್ರೂ ಒಬ್ಬನಿಗಾಗಿ ಅಂತ ಅಂದ್ರೆ ನಾನು ಒಬ್ಬ ಎಲ್ರಿಗಾಗೂ ಇರ್ಬೇಕು, ಎಲ್ರು ನನಗೋಸ್ಕರ ಇರ್ಬೇಕು. ನನಗ್ ಬರ್ಲಿಲ್ವಾ ಇನ್ಯಾವ್ದೋ ಒಂದ್ ಜಿಲ್ಲೆನಲ್ಲೋ ಇನ್ಯಾವ್ದೋ ಇಲ್ಲ, ಒಂದ್ ಕಡೆ ಆಗೇ ಆಯ್ತದ, ಮಳೆ ಜಾಸ್ತಿ ಆಯ್ತದ ಇಲ್ಲ ಮಳೆ ಕೈ ಕೊಡ್ತದೆ ಆಯ್ತಾ. ಅಂತರ್ಗೆ ನಾವು ಕೊಟ್ಟಿರೋ ದುಡ್ಡು ಕೂಡ ಅಲ್ಲಿ ಪ್ರತಿಫಲ ಆಯ್ತದೆ. ಹಂಗಾಗಿ ನಮ್ಗೆ ಬರ್ಬೇಕು ಅಂತ ಅಲ್ಲ. ಆಮೇಲೆ ನಾನು ಹೇಳಿದ್ನಲ್ಲಪ್ಪ ಬರೀ 2% ನಾವು ಕಟ್ತಾ ಇರೋದು, ಅಲ್ಲ ಅದೇನೇನು ಅಲ್ಲ ಬಿಡು. ಹಂಗಾಗಿ ಈ 2% ನಾವು ದುಡ್ಡು ಕಟ್ಬಿಡೋಣ, ಅದ್ ಬರ್ಬೇಕು ಅನ್ನೋ ನಿರೀಕ್ಷೆ ಬೇಡ ನಮ್ಗೆ ಆಯ್ತಾ. ಅದ್ರ ಪಾಡ್ಗ ಅದೆಲ್ಲ ಒಂದ್ ಕಡೆ ಅನುಕೂಲ ಆಯ್ತದೆ ಆ ತರದ್ದು ಮಾಡ್ಕೊಂಡು ಇದ್ ಮಾಡೋಣ ಅಂತ ಶಂಕರಣ್ಣ. ಈಗ ಬೇಗ ಟೈಮ್ ಆಯ್ತದೆ ಆಯ್ತಾ, ಅವೆಲ್ಲನೂ ಹೊಂದ್ಸ್ಕೊಳ್ಬಿಡೋದು ನಾವು. ಬೆಳಗ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆ ಮೀನಕ್ಕಂಗ್ ಕರ್ಕೊಂಡು ಹೋಗ್ಬೇಕಲ್ಲ, ಬೆಳಗ್ಗೆ ಹೋದ್ರ ಆಯ್ತದೆ. ಈಗ ಅದೇನೇನು ಅಂತ ಹೊಂದಿಸ್ಕ, ಏನ್ ಕಾಫಿ ಗಿಫಿ ಏನೋ ಮಾಡೋರೆ ಅಂತ ಅನ್ಸುತ್ತೆ. ಅಲ್ಲ ನನಗೆ ನೀನು ಬಿಸಿಬಿಸಿದೇ ಕೊಡ್ಬೇಕು, ಯಾಕೆಂತಂದ್ರೆ ಈ ಪಟ್ಟಿ ಮಳೆನಲ್ಲಿ ಈ ಚಳಿನಲ್ಲಿ ನೀನೇನಾದ್ರು ತಣ್ಣಗಿರ ಕೊಡ್ತೀನಿ, ಮಜ್ಜಿಗೆ ಕೊಡ್ತೀನಿ, ಪಾನಕ ಕೊಡ್ತೀನಿ ಅಂತ ನಂಗೆ ಬೇಡವೇ ಬೇಡ. ಶಂಕರಣ್ಣ ಮರೀತಾ ಇದೀಯಾ, ನನ್ ಪುರಿ ಕಾರ ಹಚ್ಚಿರೋದು ಕವರ್ ಕೊಟ್ಟಿದ್ನಲ್ಲ, ಬಿಚ್ಚು ಇಲ್ಲಿ ಕಾಫಿ ಜೊತೆ ತಿನ್ನೋಣ. ಸರಿ ಅಣ್ಣ ಕಾಫಿ ಮಾಡಿಸು, ಪುರಿ ತಿಂತ ಅತ್ಲಾಗಿ ಬೇಗ ಬೇಗನೆ ಅತ್ಲಾಗಿ ಮಾತಾಡ್ಕೊಂಡು ಹೊಂಡನಂತೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಅಳ್ಳಿಕಟ್ಟೆ ಮೂಡಿಬಂತು. ಭಾಗವಹಿಸಿದ್ದವರು ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.